ಡಾಕ್ಟರ್, ನನಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜಾಹೀರಾತುಗಳನ್ನು ಕೇಳಿದಿರಿ, ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಎಲ್ಲ ಜಿಲ್ಲೆಗಳಲ್ಲಿ ಒಣ ಶುಭ್ರ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯಮೇಘ ಸಂದೇಶ ಕೇಳಿದ್ದೀರಿ. ಈಗ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ. ಇದುವರೆಗೆ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ ಕೇಳಿದಿರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ ನಮಸ್ಕಾರ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವಂತಹ ಎಸ್ಡಿಎಂ ಮತ್ತು ಎಂಎಂಕೆ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದಂತಹ ನಿರೂಪಣೆಯ ಮೂಲಕ ನಿರ್ವಹಿಸುತ್ತಾ ಇದ್ದಾರೆ ಕಾಲೇಜಿನ ವಿದ್ಯಾರ್ಥಿನಿಯರಾದ ಪ್ರಿಯಾಂಕಾ ಪಲ್ಲಡ್ ಮತ್ತು ಮೇಘಾ ಆನಂದ್. ವೆಲ್ಕಮ್ ಟು ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲ ಯುವ ಕೇಳುಗರಿಗೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಮೈಸೂರಿನ ಎಂಎಂಕೆ ಮತ್ತು ಎಸ್ಟಿಎಂ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು. ಇವತ್ತು ನಾನು ನನ್ನ ಸ್ನೇಹಿತೆಯ ಬಗ್ಗೆ ಹೇಳಲೇಬೇಕು, ಆದ್ರೆ ಇವಳ ಬಗ್ಗೆ ಹೇಳೋಕೆ ಒಂದ ಎರಡ. ಈಕೆ ಭರತನಾಟ್ಯ ಕಲಾವಿದೆ, ನಾಟ್ಯ ಮಯೂರಿ. ಅದ್ಭುತವಾಗಿಯೂ ಹಾಡಾಡ್ತಾಳೆ, ಬರೀ ಹಾಡ್ತಾಳೆ ಅನ್ಕೊಂಡೆ. ಈ ಲಾಕ್ಡೌನ್ ಸಮಯವನ್ನು ಎಷ್ಟು ಚಂದ ಉಪಯೋಗಿಸಿಕೊಂಡಿದ್ದಾಳೆ ಅಂದ್ರೆ 80ಕ್ಕೂ ಹೆಚ್ಚು ಕಿರುತೆರೆ ನಟ ನಟಿ ಗಾಯಕರನ್ನು ಸಂದರ್ಶಿಸಿದ್ದಾಳೆ. ಇಂದು ನನ್ನ ಜೊತೆಗಾತಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾಳೆ ನನ್ನ ಪ್ರೀತಿಯ ಗೆಳತಿ ಮೇಘಾ ಆನಂದ್. ಸ್ವಾಗತ ಗೆಳತಿ. ಎಷ್ಟು ಸುಂದರವಾಗಿ ಹೇಳಿದೆ ನನ್ನ ಬಗ್ಗೆ, ಧನ್ಯೋಸ್ಮಿ. ಈಗ ನನ್ನ ಸರದಿ. ಇವಳ ನಿರೂಪಣೆಯ ಚಾತುರ್ಯವನ್ನ ನೀವು ಕೇಳಿದ್ರಿ, ಆದ್ರೆ ನಿರೂಪಣೆ ಮಾತ್ರ ಅಲ್ಲ, ಇವಳು ಯುವ ಕವಯತ್ರಿಯೂ ಹೌದು. ನಿಲ್ಲಿನಲ್ಲಿ ಇಷ್ಟೇ ಅಲ್ಲ, ಇವಳ ಧ್ವನಿಯಲ್ಲಿ ಜನಪದ ಹಾಡನ್ನ ನೀವೇನಾದ್ರೂ ಕೇಳ್ಬಿಟ್ರೆ ಮುಗೀತು, ಅಂತೂ ನಿಮಗೆ ಖಂಡಿತವಾಗಿ ರಸದೌತಣದ ಕೂಟವೇ ಸರಿ. ಬನ್ನಿ ಸ್ವಾಗತಿಸೋಣ ನನ್ನ ಆಪ್ತ ಗೆಳತಿ ಪ್ರಿಯಾಂಕಾ ಪಲ್ಲಡ್. ಧನ್ಯವಾದಗಳು ಮೇಘಾ. ನಮ್ಮ ಕಾಲೇಜು ಶ್ರೀ ಧರ್ಮಸ್ಥಳ ಮಂಜುನಾಥೀಶ್ವರ ಎಜುಕೇಶನಲ್ ಸೊಸೈಟಿ ಉಜಿರೆಯ ಆಡಳಿತಕ್ಕೆ ಒಳಪಟ್ಟಿದೆ. 1990ರಲ್ಲಿ ಮೈಸೂರು ಮಕ್ಕಳ ಕೂಟ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ ಮಹಾವಿದ್ಯಾಲಯವು ಸ್ಥಾಪನೆಗೊಂಡಿದ್ದು ಇದೀಗ 30 ವರ್ಷಗಳನ್ನು ಪೂರೈಸಿ ಸಾರ್ಥಕ ಸೇವೆಯನ್ನು ಸಲ್ಲಿಸುತ್ತಿದೆ. ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಮರ್ಥ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿದೆ. ಎಸ್ಡಿಎಂ ಎಜುಕೇಶನಲ್ ಸೊಸೈಟಿಯು ಕರ್ನಾಟಕದಾದ್ಯಂತ 40ಕ್ಕೂ ಹೆಚ್ಚು ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಮತ್ತು ವೃತ್ತಿ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ. ವೈದ್ಯಕೀಯ, ಎಂಜಿನಿಯರಿಂಗ್, ಕಾನೂನು, ಸಮಾಜ ವಿಜ್ಞಾನ, ವ್ಯವಹಾರ ನಿರ್ವಹಣೆ, ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಕ್ಷೇತ್ರಗಳಲ್ಲಿ ಪಾರಂಪರಿಕ ಹಾಗೂ ಆಧುನಿಕ ಶಿಕ್ಷಣ ಪದ್ಧತಿಗಳನ್ನು ಅಳವಡಿಸಿಕೊಂಡಿದೆ. ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಪ್ರಬುದ್ಧ ಸಮಾಜಕ್ಕಾಗಿ ಮಹಿಳಾ ಸಬಲೀಕರಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹೆಣ್ಣು ಮಕ್ಕಳ ಸರ್ವತೋಮುಖ ಏಳಿಗೆಗಾಗಿ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ಇಂದು ತನ್ನದೇ ಹೆಗ್ಗುರುತಿನೊಂದಿಗೆ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ನಮ್ಮ ಕಾಲೇಜಿನ ನೂರಾರು ವಿದ್ಯಾರ್ಥಿನಿಯರು ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟದಲ್ಲಿ ಉನ್ನತ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗುವುದು ದೇವರ ಆಶೀರ್ವಾದದಿಂದಲೇ ಅಲ್ವೇ? ಮುದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತಿ ಭದೈತ್ಯಕಂ ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ. ಹಾಡಿನಲ್ಲಿಯೇ ನಮ್ಮೆಲ್ಲರನ್ನು ಸ್ವಾಗತಿಸಲು ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ದ್ವಿತೀಯ ವರ್ಷದ ಬಿಬಿಎ ವಿದ್ಯಾರ್ಥಿನಿ ವೇದಾ ರಜೋಲಿಯಿಂದ ಪ್ರಾರ್ಥನೆ. ಗಜಮುಖನೆ ಹೇರಂಭ ಗಣಪತಿಯನೇ ನಗಿಂದು ಗಜಮುಖನೆ ಹೇರಂಭ ಗಣಪತಿಯನೇ ನಗಿಂದು ವಂದಿಸುತ ಪಾಡುತ್ತಲಿ ಸ್ವಾಗತವ ಬಯಸುವೆವು. ಸ್ವಾಗತ ಸ್ವಾಗತ ಸ್ವಾಗತವು ಸ್ವಾಗತ. ಪ್ರಥಮ ಪೂಜಿಪ ಗಣಪ ಪ್ರಣವ ಸ್ವರೂಪ ಪನ್ನಗಾಭೂಷಣನೆ ಪರಿಪಾಲಿಸಯ್ಯ. ಸ್ವಾಗತ ಸ್ವಾಗತ ಸ್ವಾಗತವು ಸ್ವಾಗತ. ವಿದ್ಯಾದಿ ದೇವತೆಯ ವಿಭುದ ಜನ ಪೂಜಿತೆಯ ವೇದ ಮಾತೆಯ ದೇವಿ ಶಾರದಾಂಬೆ ಸಕಲ ಸಂಪದ ವೀವ ಶ್ರೀದೇವಿ ಲಕ್ಷ್ಮಿ ಶ್ರೀದೇವಿ ಭೂದೇವಿ ದಯ ಮಾಡಿರೆ ಶ್ರೀದೇವಿ ಭೂದೇವಿ ದಯ ಮಾಡಿರೆ. ಸ್ವಾಗತ ಸ್ವಾಗತ ಸ್ವಾಗತವು ಸ್ವಾಗತ. ಹರಿಹರ ವಿರಂಚಾದಿ ಅಷ್ಟ ದಿಕ್ಪಾಲಕರೆ ವರ ನವಗ್ರಹಗಳೇ ರಾಶಿ ಚಕ್ರಗಳೇ, ಇಷ್ಟ ದೇವತೆಗಳೇ, ಅತಿಥಿಯಭ್ಯಾಗತರೆ, ಸ್ವಾಗತವು ಸ್ವಾಗತವು ಸ್ವಾಗತವು ನಿಮಗೆ, ಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಗಣಪತಿ ಬಪ್ಪ ಮೋರೆಯ, ವಿನಾಯಕನಿಗೆ ಜಯವಾಗಲಿ. ವಿಘ್ನ ವಿನಾಶಕನ ನೆನಪಿಸಿಕೊಂಡು ಕಾರ್ಯಕ್ರಮವು ಶುಭವಾಗಲಿ ಎಂದು ಕೋರಿದ ವೇದಾಳಿಗೆ ಧನ್ಯವಾದಗಳು. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಬಲವಾಗಿ ಭವ್ಯ ದೀಪ, ಕಳೆಯುತ್ತ ತಾಪ ಬೆಳಸುತ್ತ ಸೈಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಸರಿಸುಮಾರು 2,500 ವರ್ಷಗಳ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರುವ ಈ ಕನ್ನಡ ನಾಡನ್ನು ಶಾತವಾಹನ, ಗಂಗಾ, ಕದಂಬ, ಚಾಳುಕ್ಯ, ರಾಷ್ಟ್ರಕೂಟ, ಹೊಯ್ಸಳ ಮುಂತಾದ ರಾಜವಂಶದವರು ಆಳ್ವಿಕೆ ನಡೆಸಿದ್ದಾರೆ. ನಮ್ಮ ಸಮೃದ್ಧವಾದ ನಾಡಿನ ಸೊಬಗನ್ನು ಕನ್ನಡ ಗೀತೆಯ ಮೂಲಕ ಹಾಡಲಿದ್ದಾರೆ ಮಾನಸ ಮತ್ತು ವೃಂದದವರು. ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಕನ್ನಡ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಕನ್ನಡ ಬೆಳಗಲಿ. 2,000 ವರ್ಷ ಬಾಳಿದ ನಂದ ದೀಪವು ಬೆಳಗಲಿ, 2,000 ವರ್ಷ ಬಾಳಿದ ನಂದ ದೀಪವು ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಕನ್ನಡ ಬೆಳಗಲಿ. ನದಿ ಚಂದ್ರ ನದಿ ಗೋದ ನಾಡ ಮಧ್ಯವಿರುವ ಸಳನೂ ಕದಂಬ ರಾಜ ಬಾಳಿದ, ನದಿ ಚಂದ್ರ ನದಿ ಗೋದ ನಾಡ ಮಧ್ಯವಿರುವ ಸಳನೂ ಕದಂಬ ರಾಜ ಬಾಳಿದ. ಹೊನ್ನ ಸಿರಿಯ ನಾಡಲಿ, ಹೊನ್ನ ಸಿರಿಯ ನಾಡಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಕನ್ನಡ ಬೆಳಗಲಿ. ವಿಜಯನಗರದ ಹೊನ್ನ ವೈಭವ ಪುನಃ ಎದ್ದೂರಿಸಲಿ, ವಿಜಯನಗರದ ಹೊನ್ನ ವೈಭವ ಪುನಃ ಎದ್ದೂರಿಸಲಿ. ಜ್ಞಾನಿ ವಿಜ್ಞಾನಿ ಋತಲಿರುವ ಅಮರ ದೀಪವು ಬೆಳಗಲಿ, ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಕನ್ನಡ ಬೆಳಗಲಿ. ಪಂಪ ಪೊನ್ನರನ್ನ ಜನ್ನರತ್ನ ಕವಿಯ ನಾಡಲಿ, ಬೇಂದ್ರೇ ಕುವೆಂಪು ಕವಿ ಬರೆಯಲ, ಪಂಪ ಪೊನ್ನರನ್ನ ಚನ್ನರತ್ನ ಕವಿಯ ನಾಡಲಿ, ಬೇಂದ್ರೇ ಕುವೆಂಪು ಕವಿ ಬರೆಯಲ. ವಿಜಯ ಕವಿಯ ನಾಡಲಿ, ವಿಜಯ ಕವಿಯ ನಾಡಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಬೆಳಗಲಿ, ದೀಪ ಕನ್ನಡ ಬೆಳಗಲಿ. 2,000 ವರ್ಷ ಬಾಳಿದ ನಂದ ದೀಪವು ಬೆಳಗಲಿ, ನಂದ ದೀಪವು ಬೆಳಗಲಿ, ನಂದ ದೀಪವು ಬೆಳಗಲಿ. ಆದ್ರೂ ಪ್ರಿಯಾಂಕಾ, ನಮ್ಮ ನಾಡು, ನಮ್ಮ ಕನ್ನಡ ಭಾಷೆ, ನಮ್ಮ ನುಡಿ, ನಮ್ಮ ಕನ್ನಡ ಗೀತೆಗಳು ಎಷ್ಟು ಚಂದ ಅಲ್ವಾ? ಇದನ್ನ ಸೊಗಸಾಗಿ ಹಾಡಿದ ಮಾನಸ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳು. ಕಾಯಕದಲ್ಲಿ ಕೈಲಾಸ ಕಂಡ ವಿಶ್ವ ಗುರು, ಜಾತಿಯನ್ನ ಹೋಗಿಸಲು ಪಣ ತೊಟ್ಟ ಪರಮಾತ್ಮ, ಕರ್ನಾಟಕದ ಕೀರ್ತಿ ದೀಪ. ಯಾರ ಗೊತ್ತ ಮೇಘ? ಯಾರತ್ತಾನೆ ಗೊತ್ತಿಲ್ಲ, ನಮ್ಮ ಬಸವಣ್ಣನವರು. ಹೌದು, ಅವರು ಹೇಳಿದ್ದಾರೆ, ಮನದೊಳಗೆ ಕೊಳಕಿದ್ದರೂ ಮೈ ಕೊಳೆಯ ತಿಕ್ಕಿ ತೊಳೆದು ಪೂಜಿಸಿದರೇನು ಫಲ, ನಿನ್ನ ಅಂತರಂಗವನ್ನು ಶುದ್ಧಿಗೊಳಿಸಿ ನೋಡು, ಆತ್ಮದೊಳಗೆ ದೈವವೇ ಪ್ರತಿಷ್ಠಾಪನೆಯಾಗುವುದು. ಆಹಾ, ಎಂಥ ಸಾಲುಗಳು, ಎಂಥ ಸಾಲುಗಳು! ಈ ಸಾಲುಗಳು ಇವಾಗ ಯಾಕೆ ಬಂತು? ನಿನಗೆ ವಶ ಗೊತ್ತಿಲ್ವಾ? ಯಾರತ್ತಾನೆ ಗೊತ್ತಿಲ್ಲ, ಅವಳು ಒಳ್ಳೆ ಹಾಡುಗಾರ್ತಿ, ಶಾಸ್ತ್ರೀಯ ಸಂಗೀತದಲ್ಲಿ ನಿಪುಣಳು. ಅಷ್ಟೇ ಅಲ್ಲ, ಕೀಬೋರ್ಡ್ ಅನ್ನು ಅದ್ಭುತವಾಗಿ ನುಡಿಸುತ್ತಾಳೆ. ಇಂದು ಬಸವಣ್ಣನವರ ವಚನವನ್ನು ಹಾಡಲಿದ್ದಾಳೆ ಪ್ರಥಮ ವರ್ಷದ ಬಿಕಾಂ ವಿದ್ಯಾರ್ಥಿನಿ ವರ್ಷಾ ಎಂಎನ್. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಆ ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮಾನೆ ಶೃಂಗಾರ, ಆ ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮಾನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಳ ವಿಭೂತಿಯೇ ಶೃಂಗಾರ, ಆ ಕೂಡಲ ಸಂಗನ ಶರಣರಿಗೆ ನೊಸಳ ವಿಭೂತಿಯೇ ಶೃಂಗಾರ, ಆ ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಶೃಂಗಾರ, ಶೃಂಗಾರ, ಶೃಂಗಾರ, ಶೃಂಗಾರ. ಸುಮಧುರವಾಗಿ ಹಾಡಿ ಮೈ ರೋಮಾಂಚನಗೊಳಿಸಿದ ವರ್ಷಾಳಿಗೆ ಧನ್ಯವಾದಗಳು. ರೈತ ಅಂದ ತಕ್ಷಣ ನಿನಗೇನ್ ನೆನಪಾಗುತ್ತೆ ಪ್ರಿಯಾಂಕ? ರೈತ ದೇಶದ ಬೆನ್ನೆಲುಬು. ಹೌದು, ಅನ್ನ ಕೊಡುವ ರೈತ ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ದ ಹಾಗೆ. ಬೆಳಗಿನ ಜಾವ ಹುಟ್ಟುವ ಸೂರ್ಯನೂ ಕೂಡ ಮೊದಲು ರೈತನ ಬೆನ್ನನ್ನ ಮುಟ್ಟಿ ಅನಂತರ ಭೂಮಿ ತಾಯನ್ನ ಸ್ಪರ್ಶಿಸ್ತಾನೆ. ಹಾಗೆಯೇ ರೈತ ಗೀತೆಯೊಂದಿಗೆ ಬರುತ್ತಿದ್ದಾಳೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ಪಡೆದ ಪ್ರಥಮ ವರ್ಷದ ಬಿಸಿಎ ವಿದ್ಯಾರ್ಥಿನಿ ದರ್ಶಿನಿ ಸಿ. ರೈತ ಕೇಳಣ್ಣ ನಿನ್ನ ಜೀವನ ಕಥೆಯನ್ನ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ, ಚಿನ್ನದಂತ ಭೂಮಿ ಅದು ತಾಯಿ ಇದ್ದಂತೆ, ಚಿನ್ನದಂತ ಭೂಮಿ ಅದು ತಾಯಿ ಇದ್ದಂತೆ, ತಾಯಿಯ ಮಾರಿದರೆ ನಾವು ತಬ್ಬಲಿಯಾದಂತೆ, ತಾಯಿಯ ಮಾರಿದರೆ ನಾವು ತಬ್ಬಲಿಯಾದಂತೆ, ತಿನ್ನಲು ಕೂಡೂ ಇಲ್ಲದೆ ಮಕ್ಕಳು ಸಾಯುವ ಗತಿ ಬರುತ್ತೈತೆ, ಅಣ್ಣ ಅಲೆಯುವ ಗತಿ ಬರುತ್ತೈತೆ. ರೈತ ಕೇಳಣ್ಣ ನಿನ್ನ ಜೀವನ ಕಥೆಯನ್ನ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ, ಬಂದಂತ ಹಣವನ್ನೆಲ್ಲ ಮೋಜು ಮಸ್ತಿ ಮಾಡಿ, ಬಂದಂತ ಹಣವನ್ನೆಲ್ಲ ಮೋಜು ಮಸ್ತಿ ಮಾಡಿ, ಹೆಂಡತಿ ಮಕ್ಕಳ ಕೈಗೆ ಚಿಪ್ಪನ್ನು ನೀನು ಕೊಟ್ಟೆ, ಹೆಂಡತಿ ಮಕ್ಕಳ ಕೈಗೆ ಚಿಪ್ಪನ್ನು ನೀನು ಕೊಟ್ಟೆ, ತಿನ್ನಲು ಕೂಳೂ ಇಲ್ಲದೆ ಮಕ್ಕಳು ಸಾಯುವ ಗತಿ ಬರುತ್ತೈತೆ, ಅಣ್ಣ ಅಲೆಯುವ ಗತಿ ಬರುತ್ತೈತೆ. ರೈತ ಕೇಳಣ್ಣ ನಿನ್ನ ಜೀವನ ಕಥೆಯನ್ನ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ, ಇದ್ದ ಭೂಮಿ ಮಾರಿ ನಾವು ಪೆದ್ದರಾದೆವಣ್ಣ. ರೈತನ ಜೀವನದ ಪ್ರಾಮುಖ್ಯತೆಯನ್ನ ಹಾಡಿನ ಮೂಲಕ ತೋರಿಸಿಕೊಟ್ಟಂತಹ ದರ್ಶಿನಿಗೆ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಇಂತಹದ್ದೇ ಪ್ರೇರೇಪಿಸುವ ಕವನಗಳನ್ನ ವಾಚಿಸಲಿದ್ದಾರೆ ನಮ್ಮ ಯುವ ಕವಿಯಿತ್ರಿ ಪ್ರಿಯಾಂಕಾ ಪಲ್ಲದ್. ಜೀವನ ಒಂದು ಪಾಠಶಾಲೆ, ಪ್ರತಿದಿನವೂ ಕಲಿಕೆಯ ಸರಮಾಲೆ. ಮಾಲೆಯ ಮಣಿ ನೀನಾದರೆ ಅದನ್ನು ಪೋಣಿಸುವವನು ಮೇಲಿದ್ದಾನೆ. ಜೀವನದ ಅಂತ್ಯ ಬಲ್ಲವರಾರು ಇರುವಷ್ಟು ದಿವಸ ಸಾಧಿಸಿ ತೋರು. ಸಮಯದ ಅರಿವು ತಿಳಿದಿರಲಿ, ಛಲವ ಬಿಡದೆ ಮುಂದೆ ನಡೆಯಲಿ. ಪ್ರತಿ ದಿನ ಪ್ರತಿ ಕ್ಷಣವಿರು ಹದ್ದಿನ ಹಾಗೆ, ಸಾಧಿಸುವವರೆಗೂ ಛಲವನ್ನು ಬಿಡದ ಹದ್ದಿನ ಹಾಗೆ. ಶುರು ಮಾಡು ಹೊಸ ಜೀವನ, ಮತ್ತೆ ಪ್ರಾರಂಭಿಸು ನಿನ್ನ ಪಯಣ. ನಿನ್ನ ಸೋಲಿಗೆ ಇರಬಹುದು 100 ಕಾರಣ, ನಿನ್ನ ಗೆಲುವಿಗೆ ಸಿಗಬಹುದು 1 ಆಶಾ ಕಿರಣ. ನಿನ್ನೆಯ ಸೋಲಿಗೆ ಮರುಗಪಡು 2 ದಿನ, ಮುಂದಿನ ಗೆಲುವಿಗೆ ಮತ್ತೆ ಶ್ರಮ ವಹಿಸು ಪ್ರತಿದಿನ. ರೈತ ಬೆವರಳಿಸದೆ ತೆಗೆಯನು ಬೆಳೆಯ, ಹಾಗೆ ಗುರಿಗೆ ನೀಡು ನಿನ್ನ ಪರಿಶ್ರಮದ ಸಮಯ. ಮುಂದೆ ಬರುವುದು ನಿನ್ನ ಪರಿಶ್ರಮದ ಪ್ರತಿಫಲ, ಅರಸಿ ಬರುವುದು ನಿನ್ನ ಜೀವನದ ಸುಖದ ಫಲ. ಎಂದಿಗೂ ನಂಬದಿರು ಅದೃಷ್ಟದ ಫಲವ, ಎಂದೆಂದಿಗೂ ಪರಿಶ್ರಮದ ಸಾಧನೆಯೇ ನಿಜವಾದ ಪ್ರತಿಫಲ. ನಮ್ಮೆಲ್ಲರನ್ನು ತನ್ನ ಸ್ವರಚಿತ ಕವನದ ಮೂಲಕ ಪ್ರೇರೇಪಿಸಿದ ಪ್ರಿಯಾಂಕಾಳಿಗೆ ಧನ್ಯವಾದಗಳು. ಪ್ರಿಯಾಂಕಾ, 2021 ಮುಗಿದು 22ಕ್ಕೆ ಕಾಲಿಟ್ಟಿದ್ದೇವೆ, ಆದ್ರೆ ಈ ಕೊರೋನಾ ಮಾತ್ರ ಮುಗುದಿಲ್ಲ. ಹೂಮೇಘ, 2019, 2020, 2021 ಎಷ್ಟೊಂದು ಕಷ್ಟಕರ ಸಮಯವನ್ನು ಕಳೆದಿದ್ದೇವೆ ಅಲ್ವಾ? ಹೌದು, ಅಕ್ಷರಶಃ ಸತ್ಯ. ಈ ಕೊರೋನಾ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಅಂತ ಶುರುವಾಗಿ ಈಗ ಓಮಿಕ್ರಾನ್ಗೆ ಬಂದು ನಿಂತಿದೆ. ನೀನ್ ಏನ್ ಹೇಳಕ್ ಇಷ್ಟಪಡ್ತೇ ಇದ್ರ ಬಗ್ಗೆ ಪ್ರಿಯಾಂಕಾ? ನೀನ್ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ಗೊಂದು ಕವನ ನೆನಪಾಗ್ತಿದೆ. ಕವನನ? ಹೇಳು ಹೇಳು. ಕಣ್ಣಿಗೆ ಕಾಣದ ಕರೋನಾ ತಂದು ಬಿಟ್ಟಿತ್ತು ಟೆನ್ಷನ್ ನ, ವ್ಯಾಕ್ಸಿನ್ ಇಲ್ಲದ ಕರೋನಾ ಹೇಗೆ ಇದನ್ನ ಓಡಿಸೋಣ? ಕಣ್ಣಿಗೆ ಕಾಣದ ಕರೋನಾ ಹುಟ್ಟಿಸಿತು ಒಂದು ಭಯಾನ, ಎಲ್ರಿಗೂ ಬಂತು ಕರೋನಾ ಹೇಗೆ ಇದನ್ನ ಓಡಿಸೋಣ? ಕಣ್ಣಿಗೆ ಕಾಣದ ಕರೋನಾ ಮಾಡಿತು ಒಂದೊಳ್ಳೆ ಕೆಲ್ಸಾನ, ಪ್ರೀತಿ ಸಂಬಂಧಗಳ ಮಿಲನಾನ, ಆದ್ರೂ ಹೇಗೆ ಇದನ್ನ ಓಡಿಸೋಣ? ಕಣ್ಣಿಗೆ ಕಾಣದ ಕರೋನಾ ಎಲ್ರಿಗೂ ಕಲಿಸಿತು ಪಾಠಾನ, ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳೋಣ, ಕರೋನಾನ ಕೊನೆಗೊಳಿಸೋಣ. ನಿನ್ನ ಕೊರೋನಾ ಕವನವಂತೂ ಅದ್ವಿತೀಯವಾಗಿತ್ತು. ಆದ್ರೂ ಈ ಕೊರೋನಾದಿಂದಾಗಿ ಮಕ್ಕಳು, ವಿದ್ಯಾರ್ಥಿಗಳು, ಶಿಕ್ಷಕರು ಈ ಸ್ಕೂಲು ಕಾಲೇಜುಗಳನ್ನ ಮರ್ತೇ ಬಿಟ್ಟಿದ್ದಾರೆ. ಸ್ಕೂಲ್ನಲ್ಲಿ ಮಾಡುತ್ತಿದ್ದ ತುಂಟತನಗಳು, ವಿದ್ಯಾರ್ಥಿಗಳು ತರಗತಿಗಳನ್ನ ಬಂಕ್ ಮಾಡುತ್ತಿದ್ದ ದಿನಗಳು ಎಷ್ಟು ಮಿಸ್ ಮಾಡಿಕೊಳ್ತಿದ್ದಾರೆ ಅಲ್ವಾ? ಇಂತಹ ಸವಿ ನೆನಪುಗಳನ್ನೊಳಗೊಂಡ ಲೇಖನವನ್ನು ಓದಲಿದ್ದಾರೆ ಕುಮಾರಿ ಮೇಘಾ ಆನಂದ್ರವರು. ಅಮ್ಮ, ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಜೋರಾಗಿ ಕೂಗುತ್ತಾ ಸಡಗರದಿಂದ ಗೇಟು ತೆರೆದು ಸ್ಕೂಟಿ ಸ್ಟಾರ್ಟ್ ಮಾಡಿ ಖುಷಿಯಾಗಿ ಹೊರಟ ಮಗಳನ್ನು ಕಂಡು ಲಲಿತಮ್ಮನವರಿಗೆ ಒಳಗೊಳಗೆ ನಗು. ಅಬ್ಬಾ, ಕೊರೋನಾ ಏನಲ್ಲ ಬದಲಾವಣೆ ನಿನ್ನಿಂದ ಎಂದು ಆಶ್ಚರ್ಯ ಪಡುತ್ತಾ ಮನೆಯೊಳಗೆ ಸಾಗಿದರು. ಹೌದಲ್ಲ, ಕಳೆದ 1.5 ವರ್ಷದಿಂದ ಹೆಚ್ಚು ಕಡಿಮೆ ಕಾಲೇಜಿನ ವಾತಾವರಣದಿಂದ ದೂರ ಉಳಿದಿದ್ದ ವಿದ್ಯಾರ್ಥಿಗಳಿಗೆ ಮತ್ತೆ ಕಾಲೇಜಿಗೆ ಹೋಗುವ ಸಡಗರ ಶುರುವಾಗಿದೆ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಉತ್ಸಾಹ ಗರಿಗೆದರಿದೆ. ಆನ್ಲೈನ್ ಪಾಠಗಳು, ಸಾಮಾಜಿಕ ಜಾಲತಾಣಗಳ ಸುದ್ದಿ ಸ್ವಾರಸ್ಯಗಳು, ಮೆಸೇಜ್ಗಳು ಅತಿಯಾಗಿ ಬೋರ್ ಹೊಡೆಸಿದ ವಿದ್ಯಾರ್ಥಿಗಳಿಗೆ ಈಗ ಕಾಲೇಜು ಆರಂಭವಾಗಿರುವುದು ಬಹು ಸಂತೋಷವನ್ನು ಉಂಟು ಮಾಡಿದೆ. ಕೇವಲ ಒಂದು ತರಗತಿ ಇಲ್ಲ ಅಂದ ತಕ್ಷಣ ಅದರ ಮುಂದಿನ ತರಗತಿಯನ್ನು ಹೊಂದಿಸಿಕೊಂಡು ಮನೆಗೆ ಬೇಗ ಓಡಿ ಹೋಗುತ್ತಿದ್ದ ವಿದ್ಯಾರ್ಥಿಗಳು ಈಗ ಕಾಲೇಜಿನ ಕ್ಯಾಂಪಸ್ನಲ್ಲಿ ಅಡ್ಡಾಡಲು ಇಷ್ಟಪಡುತ್ತಿರುವುದು ಸೋಜಗವೇನಲ್ಲ. ಶಿಕ್ಷಣವೆಂದರೆ ಕೇವಲ ಪಠ್ಯ ಬೋಧನೆ, ಪರೀಕ್ಷೆ, ಒಂದಿಷ್ಟು ಸಾಂಸ್ಕೃತಿಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸೀಮಿತವಾದದ್ದಲ್ಲ. ತಮ್ಮ ತಮ್ಮ ಸಹಪಾಠಿಗಳನ್ನು ಮತ್ತೆ ಅಧ್ಯಾಪಕರ ಒಡನಾಟದ ಜೊತೆಗೆ ಆಪ್ತ ಸ್ನೇಹಿತರ ಜೊತೆಗೆ ಮುಕ್ತವಾಗಿ ತಮ್ಮ ಮನದಾಳದ ಮಾತುಗಳನ್ನು, ಯೋಜನೆಗಳನ್ನು ಹಂಚಿಕೊಳ್ಳುತ್ತಾ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಳಲು ಸಾಧ್ಯ ಮಾಡಿಕೊಡುವ ಅತ್ಯಂತ ಸುಂದರ ಸ್ಥಳ ಕಾಲೇಜ್ ಕ್ಯಾಂಪಸ್. ಭೌತಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಸದೃಢವಾಗಿ ಮುಂದಿನ ಭವಿಷ್ಯದ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಬೇಕಾದ ಪೂರಕ ವಾತಾವರಣ ಸೃಷ್ಟಿಯಾಗುವುದು ಕಾಲೇಜ್ ಕ್ಯಾಂಪಸ್ಸಿನಲ್ಲಿಯೇ. ಅಲ್ಲದೆ ಮನೆಯೊಳಗಿನ ಬಾಂಧವ್ಯಕ್ಕಿಂತಲೂ ಕಾಲೇಜಿನಲ್ಲಿ ಸಿಗುವ ಸ್ನೇಹ ಬಾಂಧವ್ಯಗಳು ಯುವ ವಿದ್ಯಾರ್ಥಿಗಳಿಗೆ ಹೆಚ್ಚು ಖುಷಿ ಕೊಡುವುದು ನಿಜ ತಾನೆ? ಬದುಕಿನ ಸುಂದರ ಪುಟಗಳಲ್ಲಿ ಮೊದಲನೇ ಸ್ಥಾನ ಬಾಲ್ಯದ ದಿನಗಳಿಗೆ, ಅದರ ನಂತರದ ಸ್ಥಾನ ಕಾಲೇಜಿನಲ್ಲಿ ಕಳೆದ ದಿನಗಳೇ. ಈಗಂತೂ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅನ್ನೋ ಹಾಗೆ ಮನೆಗೆಲ್ಲ ಮಹಾರಾಣಿ ಮಹಾರಾಜನಂತೆ ಮೆರೆಯೋ ಮಗು ಮೊದಲಿಗೆ ಅಮ್ಮ ಅಪ್ಪನ ಮುದ್ದಿನ ಕಣ್ಮಣಿಯಾಗಿ ಅವರ ಎಲ್ಲಾ ಕನಸುಗಳ ಪ್ರತಿರೂಪವಾಗಿ ಕಾಣಿಸುವುದೇನೋ ಸರಿ, ಆದರೆ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಬಾಂಧವ್ಯ ಸವಿಯಿಲ್ಲದೆ ಒಬ್ಬಂಟಿಯಾಗಿರುವುದು ಒಂದರ್ಥದಲ್ಲಿ ಅವರ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ದೊಡ್ಡ ಪೆಟ್ಟೇ ಸರಿ. ಹೀಗಿರುವಾಗ ಶಾಲೆ ಕಾಲೇಜುಗಳಲ್ಲಿ ಸಹಪಾಠಿ ಸ್ನೇಹಿತರ ಒಡನಾಟದಲ್ಲಿ ಅನಿಸಿದ್ದನ್ನು ಹಂಚಿಕೊಳ್ಳುತ್ತಾ ಹಾರಾಡೋ ಹಕ್ಕಿಗಳಂತೆ ಉಲ್ಲಾಸದಿಂದ ಬೆರೆಯುವ ಅವಕಾಶಗಳು ಮಕ್ಕಳ ಕ್ರಿಯಾಶೀಲತೆಯನ್ನು ಒರೆಗೆ ಹಚ್ಚುವ ಪ್ರಯೋಗ ತಾಣವೆಂದರೂ ತಪ್ಪಾಗಲಾರದು. ಒಂದು ಅಥವಾ ಎರಡು ವರ್ಷ ಸೀನಿಯರ್ ವಿದ್ಯಾರ್ಥಿಗಳು ಜೂನಿಯರ್ ವಿದ್ಯಾರ್ಥಿಗಳಿಗೆ ಚಿಕ್ಕ ಪುಟ್ಟ ಸಹಾಯ ಮಾಡುತ್ತಾ ಅಕ್ಕ ಅಣ್ಣ ಅಂತ ಕರೆಸಿಕೊಳ್ಳುತ್ತಾ ಜಂಬದಿಂದ ಓಡಾಡುವ ಸ್ಥಳವೇ ಕಾಲೇಜ್ ಕ್ಯಾಂಪಸ್. ಇಲ್ಲಿ ಸ್ಪರ್ಧೆ ಇದೆ, ವಿವಿಧ ಬಗೆಯ ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಿವೆ, ಕಾಲೇಜ್ ವಾರ್ಷಿಕೋತ್ಸವ, ಬಗೆ ಬಗೆ ಫೆಸ್ಟ್ಗಳು, ವಿದ್ಯಾರ್ಥಿ ಸಂಘದ ಎಲೆಕ್ಷನ್, ಪಠ್ಯ ಪೂರಕ ಸೆಮಿನಾರ್ಗಳು, ಒಂದೇ ಎರಡೇ ಇಂತಹ ಹತ್ತಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾ ತಮ್ಮ ಪ್ರತಿಭೆಯನ್ನು ಒರೆಗೆ ಹಚ್ಚುತ್ತಾ ಹಲವು ವೇದಿಕೆಗಳಲ್ಲಿ ಗುರುತಿಸಿಕೊಳ್ಳಲು ಕಾಲೇಜ್ ಕ್ಯಾಂಪಸ್ ಸದಾ ಅವಕಾಶ ಮಾಡಿಕೊಡುತ್ತಲೇ ಇರುತ್ತದೆ. ಮತ್ತೆ ಅಲ್ಲೊಂದು ಅದ್ವಿತೀಯ ಸಂಭ್ರಮ, ರಂಜನೆಗಂತೂ ಕೊರತೆಯೇ ಇಲ್ಲ. ಇನ್ನು ಕಾಲೇಜಿನ ಗ್ರಂಥಾಲಯ ಕೆಲವಾದರೂ ವಿದ್ಯಾರ್ಥಿಗಳ ಮನಸೆಳೆಯುವ ಮತ್ತೊಂದು ಪ್ರೇರಕ ತಾಣ. ಹೊಸ ಹೊಸ ಪುಸ್ತಕಗಳ ಹುಡುಕಾಟ, ದಿನಪತ್ರಿಕೆ ವಾರಪತ್ರಿಕೆಗಳನ್ನು ಓದುವ ನೆಪದಲ್ಲಿ ಬಿಸುನುಡಿಗಳ ವಿನಿಮಯದಲ್ಲಿ ಖುಷಿ ಪಡುವ ವಿದ್ಯಾರ್ಥಿಗಳಿಗಂತೂ ಕೊರತೆಯೇ ಇಲ್ಲ. ಗಡಿಬಿಡಿ ಮಾಡಿಕೊಂಡು ಬೆಳಗಿನ ತಿಂಡಿಯನ್ನು ಸರಿಯಾಗಿ ತಿನ್ನದೆ ಕಾಲೇಜಿಗೆ ಓಡಿ ಬರುವ ವಿದ್ಯಾರ್ಥಿಗಳಿಗೆ ಕಾಲೇಜ್ ಕ್ಯಾಂಟೀನ್ ಬಾಯಿ ಚಪಲವನ್ನು ತಣಿಸುವ ಪುಟ್ಟ ಸ್ವರ್ಗ. ಮನಸೋ ಇಚ್ಛೆ ಹರಟೆ ಹೊಡೆಯುತ್ತಾ ಅವರಿವರನ್ನು ರೇಗಿಸುತ್ತಾ ಕೇಕೆ ಹಾಕಿ ನಗುತ್ತಾ ಚಿಲ್ಲೆಂದು ಚಿಮ್ಮುವ ನಗೆಯ ಸದ್ದಿನೊಳಗೆ ಎಲ್ಲಾ ಮರೆತು ಬೆರೆಯುವ ವಿದ್ಯಾರ್ಥಿಗಳ ಮೆಚ್ಚಿನ ಸ್ಥಳ ಕಾಲೇಜ್ ಕ್ಯಾಂಟೀನ್. ಇದಲ್ಲದೆ ಎನ್ಎಸ್ಎಸ್, ಎನ್ಸಿಸಿ ಮುಂತಾದ ಸೇವಾ ಮನೋಭಾವವನ್ನು ಬೆಳೆಸುವ ಘಟಕಗಳಲ್ಲಿ ತಮ್ಮ ಸಾಮಾಜಿಕ ಸೇವಾ ಬದ್ಧತೆಯನ್ನು ತೋರ್ಪಡಿಸಲು ಅವಕಾಶ ಮಾಡಿಕೊಡುತ್ತದೆ ಕಾಲೇಜ್ ಕ್ಯಾಂಪಸ್. ಇಂತಹ ಅದ್ಭುತ ಅನನ್ಯ ಅನುಭವಗಳ ಆಗರವಾಗಿರುವ ಕಾಲೇಜ್ ಕ್ಯಾಂಪಸ್ನಿಂದ ಸುಮಾರು ಒಂದೂವರೆ ವರ್ಷದಿಂದ ದೂರ ಮಾಡಿತ್ತು ಈ ಮಹಾಮಾರಿ ಕೊರೋನಾ. ಈಗ ಮತ್ತೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಉತ್ಸಾಹ ಗರಿಗೆದರಿದೆ. ಅಷ್ಟಲ್ಲದೆ ಹೇಳಿದ್ದಾರೆಯೇ ಕಾಲೇಜ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ. ಕಾಲೇಜ್ ಕ್ಯಾಂಪಸ್ ಅಂದ್ರೆ ಇಷ್ಟೊಂದು ಖುಷಿ ಇರುತ್ತೆ ಅಂತ ಮೇಘ, ನಿನ್ನ ಭಾಷಣ ಕೇಳಿ ನನಗೆ ಇನ್ನಷ್ಟು ಖುಷಿ ಹೆಚ್ಚಾಯಿತು. ಧನ್ಯವಾದಗಳು ಮೇಘ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ತಕಜುಂ ತಕಜುಂ ದಿತ್ತಕಜುಂ. ಅಯ್ಯ ಏನಿದು, ತಡಿ ತಡಿ, ನಮಗೋಸ್ಕರ ಒಂದು ಏಕಪಾತ್ರಾಭಿನಯ ಕಾಯ್ತಾ ಇದೆ. ಮೋಹಿನಿ ಭಸ್ಮಾಸುರ ಕತೆ ಗೊತ್ತಲ್ವೇ? ಹಾ ಹಾ ಕೇಳಿದೀನಿ. ಹೇಗೆ ಮೋಹಿನಿ ಭಸ್ಮಾಸುರನನ್ನು ಭಸ್ಮ ಮಾಡ್ತಾಳೆ ಅನ್ನೋದನ್ನ ಎರಡನೇ ವರ್ಷದ ಬಿಕಾಂ ವಿದ್ಯಾರ್ಥಿನಿ ನಿಹಾರಿಕಾ ಜೋಶಿ ಹರನಾಗಿ ಹರಿಯಾಗಿ ಮೋಹಿನಿಯಾಗಿ ಭಸ್ಮಾಸುರನಾಗಿ ಏಕಪಾತ್ರಾಭಿನಯವನ್ನು ಪ್ರಸ್ತುತಪಡಿಸಲಿದ್ದಾಳೆ. ಹೌದು ಮಗು, ನಿನ್ನ ತಪಸ್ಸು ಫಲಿಸಿದೆ. ನಾನು ನಿನ್ನ ತಪಸ್ಸನ್ನು ಮೆಚ್ಚಿದ್ದೇನೆ. ನೀನು ಏನು ವರ ಬೇಕು ಕೇಳು, ನಾನು ಅದನ್ನು ನಿನಗೆ ನೀಡುತ್ತೇನೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನಾನು ಯಾರ ಶಿರದ ಮೇಲೆ ನನ್ನ ಕೈಯನ್ನು ಇಡುತ್ತೇನೋ ಅವರು ಭಸ್ಮವಾಗಬೇಕು. ತಥಾಸ್ತು. ನೀನು ವರ ನೀಡಿದೆ, ಆದರೆ ಅದು ಫಲಿಸುತ್ತದೋ ಇಲ್ಲವೋ ನಾನು ನಿನ್ನನ್ನು ಹೇಗೆ ನಂಬಲಿ? ಅದನ್ನು ಯಾರ ಮೇಲಾದರೂ ಪ್ರಯೋಗಿಸಬೇಕಲ್ಲವೇ? ಇದೋ ದಟ್ಟಾರಣ್ಯ, ಇಲ್ಲಿ ನಿನ್ನ ಹೊರತು ಯಾರು ಇಲ್ಲ. ಇದನ್ನು ಯಾರ ಮೇಲೆ ಪ್ರಯೋಗಿಸಲಿ? ನೀನೇ ಸರಿಯಾದ ವ್ಯಕ್ತಿ. ಏನು, ನನ್ನ ಮೇಲೆ ಪ್ರಯೋಗವೇ? ಹೌದು, ನಿನ್ನ ಮೇಲೆಯೇ. ಸಾಧ್ಯವಿಲ್ಲ, ನಾನಿಂದು ಹೊರಡುತ್ತೇನೆ. ಏಯ್ ನಿಲ್ಲು ನಿಲ್ಲು, ಎಲ್ಲಿಗೆ ಹೊರಡ್ತಿದ್ಯಾ ನಿಲ್ಲು. ಏಯ್ ಓಡ್ಬೇಡ ನಿಲ್ಲು. ಅಯ್ಯೋ, ಈ ಭಸ್ಮಾಸುರ ನನ್ನ ಬಿಡುವಂತಿಲ್ಲ. ನಾನು ಯಾರ ಬಳಿ ಸಹಾಯ ಕೇಳಲಿ? ಹಾ ವಿಷ್ಣು, ಹರಿ ಅವನು ಸಹಾಯ ಮಾಡಬಲ್ಲ. ಮಹೇಶ್ವರ, ಇಲ್ಲಿಗೆ ಬಂದ ವಿಷಯ ನಿನಗೆ ತಿಳಿಯದಿರುವುದೇ ಹರಿ. ನಿನ್ನಿಂದ ಕೇಳೋಣವೇ ಎಂದು ಬಯಕೆ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಈಗ ಈ ಭಸ್ಮಾಸುರನಿಂದ ನೀನು ನನ್ನನ್ನು ಕಾಪಾಡಬೇಕು. ಸರಿ ಸರಿ, ನಾನು ಒಂದು ಹೆಣ್ಣಿನ ಅವತಾರವನ್ನು ಧರಿಸುತ್ತೇನೆ. ನೀನು ಏನಾದರೂ ಮಾಡು, ಆದರೆ ನನ್ನನ್ನು ಉಳಿಸು. ಅವನು ಇಲ್ಲಿಗೆ ಬಂದು ಬಿಡುತ್ತಾನೆ, ನಾನಿಂದು ಹೊರಡುತ್ತೇನೆ. ಸರಿ ಆಯಿತು. ಪರಾರಿಯಾದ ಅನಿಸುತ್ತದೆ, ಇಲ್ಲಿ ಯಾರೋ ಹೆಂಗಸು ನಿಂತಂತಿದೆ. ಯಾರೀ ಸುಂದರ ಚೆಲುವೆ? ಏಯ್ ಇಲ್ಲಿ ಕೇಳು, ಯಾರು ನೀನು? ನಾನು ಮೋಹಿನಿ. ಓಹೋ, ಮೋಹಿನಿ ರೂಪದಲ್ಲಿ ರತಿ. ನಾನು ಭಸ್ಮಾಸುರ. ಓ, ಭಸ್ಮಾಸುರನೇ? ಹೌದು, ಭಸ್ಮಾಸುರ. ನೀನು ಬಹಳ ಸುಂದರವಾಗಿದ್ದೀಯ, ನನ್ನನ್ನು ವರಿಸುವೆಯಾ? ನೀನು? ನಾನು ನಿನ್ನನ್ನು ವರಿಸುವುದೇ? ಯಾಕೆ, ಆಗೋಲ್ಲವೇ? ಆಗಬಹುದು, ಆದರೆ ನೀನು ನನ್ನನ್ನು ನೃತ್ಯ ಸ್ಪರ್ಧೆಯಲ್ಲಿ ಗೆಲ್ಲಬೇಕು. ಆಗುತ್ತದೆಯೋ? ನೃತ್ಯ ಸ್ಪರ್ಧೆ ಆಗಲಿ ಆಗಲಿ, ನಾನು ಮಾಡಿದಂತೆ ನೀನು ಮಾಡಬೇಕು. ಸರಿ ಸರಿ, ಮಾಡುತ್ತೇನೆ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹವಂತೆ ದಿತ್ತೈತಾಹವಂತೆ. ಆಗಲಿ ಆಗಲಿ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ ದಿತ್ತೈತಾಹ. ತತ್ತೈತಾಹ. ಓಂ ನಮಃ ಶಿವಾಯ. ಅಲ್ಲಿಗೆ ಶ್ರೀಹರಿಯು ಭಸ್ಮಾಸುರನನ್ನು ಸಂಹರಿಸುತ್ತಾನೆ. ಧನ್ಯವಾದಗಳು. ಎಲ್ಲಾ ಪಾತ್ರಗಳನ್ನ ಒಬ್ಬರೇ ನಿಭಾಯಿಸುವುದು ಸುಲಭದ ಮಾತಲ್ಲ. ಸತತವಾಗಿ ನಾಲ್ಕು ಪಾತ್ರಗಳನ್ನ ನಿರ್ವಹಿಸಿ ತನ್ನ ವಾಕ್ಚಾತುರ್ಯವನ್ನು ಅಮೋಘವಾಗಿ ಪ್ರದರ್ಶಿಸಿದ ನಿಹಾರಿಕಾ ಜೋಶಿ ಅವರಿಗೆ ಧನ್ಯವಾದಗಳು. ಹರಿದಾಸ ವಿರಚಿತ ಭಕ್ತಿಗೀತೆಗಳನ್ನ ದಾಸರ ಪದಗಳು ಅಥವಾ ದೇವರ್ನಾಮಗಳು ಎಂದು ಹೇಳುವ ರೂಢಿಯಿದೆ. ಇಲ್ಲಿ ಭಕ್ತಿಯೇ ಮುಖ್ಯ ರಸ. ಬೇರೆ ರಸದಲ್ಲಿ ಸಾಹಿತ್ಯದ ರಚನೆಯಾಗಿದ್ದರೂ ಭಕ್ತಿ ರಸವೇ ಸ್ಥಾಯಿಭಾವ. ಇದರಲ್ಲಿ ಒಳ್ಳೆಯ ತಾತ್ವಿಕ ಮೌಲ್ಯಗಳಿರುತ್ತದೆ. ಇಂತಹದ್ದೇ ಪುರಂದರದಾಸರು ರಚಿಸಿರುವ ಏನ್ ಪಿಳಲಿ ಗೋಪಿ ಎಂಬ ಹಾಡನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಿರುವ ದ್ವಿತೀಯ ವರ್ಷದ ಬಿಕಾಂ ವಿದ್ಯಾರ್ಥಿನಿ ಹರ್ಷಿತಾ ಎಂಎಚ್ ಹಾಡಲಿದ್ದಾರೆ. ಬನ್ನಿ ಕೇಳೋಣ ಅವಳ ಇಂಪಾದ ಧ್ವನಿಯನ್ನ. ಏನ ಪೆಳಲೆ ಗೋಪಿ ನಿನ್ನ ಮಗನ ಜಾಲ, ಮಾನ ತಪ್ಪಿ ಬಂದ ಮನೆಯೊಳಗೆ. ಏನ ಪೆಳಲೆ ಗೋಪಿ ನಿನ್ನ ಮಗನ ಜಾಲ, ಮಾನ ತಪ್ಪಿ ಬಂದ ಮನೆಯೊಳಗೆ. ಕೊಡ ಹಾಲ ಕುಡಿದನೆ, ಗಡಿಗೆಯ ನೋಡದನೆ, ಅಡಗಿದನೆ ದೊಡ್ಡ ಕೊಡದೊಳಗೆ. ಕೊಡ ಹಾಲ ಕುಡಿದನೆ, ಗಡಿಗೆಯ ನೋಡದನೆ, ಅಡಗಿದನೆ ದೊಡ್ಡ ಕೊಡದೊಳಗೆ. ಹುಡುಗ ಸಿಕ್ಕಿದನೆಂದು ಹೊಡೆಯಲು ಹೋದರೆ ಬಡವರ ಮಗನೇನೆ ಹೊಡೆಯಲಿಕ್ಕೆ ಗೋಪಿ. ಏನ ಪೆಳಲೆ ಗೋಪಿ ನಿನ್ನ ಮಗನ ಜಾಲ, ಮಾನ ತಪ್ಪಿ ಬಂದ ಮನೆಯೊಳಗೆ. ಇಷ್ಟೊಂದು ಸೀಟೆಕೆ ಚನ್ನ ಕೃಷ್ಣನ ಮೇಲೆ ಹುಟ್ಟಿಸಬೇಡಿರೆ ಅನ್ಯಾಯವಾ. ಇಷ್ಟೊಂದು ಸೀಟೆಕೆ ಚನ್ನ ಕೃಷ್ಣನ ಮೇಲೆ ಹುಟ್ಟಿಸಬೇಡಿರೆ ಅನ್ಯಾಯವಾ. ಸೃಷ್ಟಿಗೋಡೆಯ ನಮ್ಮ ಪುರಂದರ ವಿಠಲನ ದೃಷ್ಟಿಸಿ ನೋಡಿರೆ ತೊಟ್ಟಿಲಿನೊಳಗೆ. ಏನ ಪೆಳಲೆ ಗೋಪಿ ನಿನ್ನ ಮಗನ ಜಲ, ಮಾನ ತಪ್ಪಿ ಬಂದ ಮನೆಯೊಳಗೆ. ಮಾನ ತಪ್ಪಿ ಬಂದ ಮನೆಯೊಳಗೆ. ಸುಮಧುರವಾಗಿ ಹಾಡಿ ನಮ್ಮ ಮನಸ್ಸೆಳೆದ ಹರ್ಷಿತಾಳಿಗೆ ಧನ್ಯವಾದಗಳು. ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ. ಅಪ್ಪಿಕೋ ಕನ್ನಡವ, ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಕಸ್ತೂರಿ ಕನ್ನಡ ನಾಡಿನ ಕಂಪನ್ನು ಹಾಡಿನ ಮೂಲಕ ಪಸರಿಸಲು ಬರುತ್ತಿದ್ದಾರೆ ಮಾನಸ ಮತ್ತು ತಂಡದವರು. ಕಸ್ತೂರಿ ಕನ್ನಡದ ನಾಡು. ಕನ್ನಡದ ನಾಡು, ಇದು ಶ್ರೀಗಂಧದ ನೆಲೆ ಬೀಡು. ಕಸ್ತೂರಿ ಕನ್ನಡದ ನಾಡು, ಸರಸರನೆ ಹರಿಯುವ ಕಾವೇರಿ ತಾಯಿ ಅದ ನೋಡಿ.